ದಾರಿಯ ತೋರೋ ಗೋಪಾಲ ದಾರಿಯ ತೋರೋ ಗೋಪಾಲ ದಾರಿಯ ತೋರೋ ಗೋಪಾಲ ವಾರಿ ಜನಾಭ ವೈಕುಂಠ ಲೋಲ ವಾರಿ ಜನಾಭ ವೈಕುಂಠ ಲೋಲ ದಾರಿಯ ತೋರೋ ಗೋಪಾಲ ದೊಳಗೆ ಲೆಕ್ಕವಿಲ್ಲದ ಜಂತುಗಳಿಗೆ ಲೆಕ್ಕವಿಲ್ಲದ ಜಂತುಗಳಿಗೆ ಟಿಕ್ಕೊಬ್ಬರಿಲ್ಲವೋ ಎನಗೆ ಕಳೆದು ನಿನ್ನಯ ಪಾದಗಳಿಗೆ ದಾರಿಯ ತೋರೋ ಗೋಪಾಲ ದಾರಿಯ ತೋರೋ ರಕ್ಷಕನು ನೀನೆಂದು ಗಜರುದ್ರಾದಿಗಳಂದು ಗಜರ ರಕ್ಷಕನು ನೀನೆಂದು ಗಜರುದ್ರಾದಿಗಳಂದು ನಿಜವಾಗಿ ಹೇಳಿದರೆಂದು ನಿಜವಾಗಿ ಹೇಳಿದರೆಂದು ಸುಜನರೊಡೆಯನೆ ಕೇಳಿದೆ ನಾನೆಂದು ದಾರಿಯ ತೋರೋ ಗೋಪಾಲ ದಾರಿಯ ತೋರೋ ಗೋಪಾಲ ಕರೆದೆನ್ನ ದಾರಿಯ ತೋರೈ ಸಿರಿಹಯವದನನೆ ಬಾರೈ ಕರೆದೆನ್ನ ದಾರಿಯ ತೋರೈ ಪರಮ